ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಪ್ರಾರಂಭದ ಹಂತದಲ್ಲಿ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳು, ಹಳಿಯಾಳ್ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಪಿಆರ್ ಮಾನೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಕೇಳಿದ್ರೆ ಈಗ ನಮ್ಮ ಜೊತೆಯಲ್ಲಿ ಪಿಐ ಮಾನೆ ಅವರಿದ್ದಾರೆ. ಇವರು ಹಳಿಯಾಳ ತಾಲೂಕಿನ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರು. ಇವತ್ತು ಮುಂಗಾರು ಪ್ರಾರಂಭದ ಹಂತದೊಳಗೆ ರೈತರಿಗೆ ಕೆಲವೊಂದಿಷ್ಟು ಕಿವಿ ಮಾತುಗಳನ್ನು ಹೇಳಬೇಕಾಗುತ್ತೆ, ಮತ್ತು ಕೆಲವೊಂದಿಷ್ಟು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಮತ್ತು ಸೌಲಭ್ಯಗಳು ಯಾವ್ಯಾವ ಸಿಗ್ತಾ ಇದ್ವು, ಅವನ್ನು ಹೇಗೆ ಸದ್ಬಳಕೆ ಮಾಡಬಹುದು ಅನ್ನೋಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಮಾನೆ ಅವರು. ನಮಸ್ಕಾರ ಸರ್. ಈಗ ನಮ್ಮ ತಾಲೂಕಿನ ಕೃಷಿ ಚಿತ್ರಣ ಒಂದು ಸ್ವಲ್ಪ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ಹಳಿಯಾಳ ತಾಲೂಕಿನಲ್ಲಿ ಈ ಮುಂಗಾರು ಹಂಗಾಮಿಗೆ ಸುಮಾರು 21,750 ಹೆಕ್ಟರ್ ಅಷ್ಟು ಬಿತ್ತನೆ ಕ್ಷೇತ್ರ ಬರ್ತದೆ ನಮಗೆ. ಇಲ್ಲಿ ಪ್ರಮುಖವಾಗಿ 4 ಬೆಳೆಗಳು, ಕೃಷಿ ಬೆಳೆಗಳು ಬರ್ತವೆ. ಒಂದು ಕಬ್ಬು, ಎರಡನೇದು ಭತ್ತ, ಮೂರನೇದು ಮೆಕ್ಕೆಜೋಳ, ನಾಲ್ಕನೇದು ಹತ್ತಿ. ಕಬ್ಬಿನಲ್ಲಿ ಸುಮಾರು 10,500 ಹೆಕ್ಟರ್ ಅಷ್ಟು ಕ್ಷೇತ್ರ ಆವರಿಕೆ ಆಗ್ತದೆ ನಮ್ಮದು. ಭತ್ತ ಸುಮಾರು 600-700 ಹೆಕ್ಟರ್ ತನಕ ಆವರಿಕೆ ಆಗ್ತದೆ. ಅದು ಬಿಟ್ಟರೆ ಮೆಕ್ಕೆಜೋಳ ಸುಮಾರು 4,500 ಹೆಕ್ಟರ್ ಅಷ್ಟು, ಹಾಗೂ 200-300 ಹೆಕ್ಟರ್ ಅಷ್ಟು ಒಂದು ಹತ್ತಿ ಆವರಿಕೆ ಆಗ್ತದೆ. ಇಷ್ಟು ಸಂಕ್ಷಿಪ್ತವಾಗಿ ನಮ್ಮ ಮುಂಗಾರು ಹಂಗಾಮಿನಲ್ಲಿ ಹಳಿಯಾಳ ತಾಲೂಕಿನಲ್ಲಿ ಆಗ್ತಕ್ಕಂಥ ಬಿತ್ತನೆ ಕ್ಷೇತ್ರ. ಹಾಗೆ ಇತ್ತೀಚೆಗೆ ಹಳಿಯಾಳ ತಾಲೂಕನ್ನು ಒಡೆದು ಹಳಿಯಾಳ ಮತ್ತು ದಾಂಡೇಲಿ ಅಂತ ಹೇಳಿ ಮಾಡಿದ್ದಾರೆ. ದಾಂಡೇಲಿ ಕೂಡ ನನಗೆ ಬರುವುದರಿಂದ ದಾಂಡೇಲಿಯಲ್ಲಿ ಸುಮಾರು 700 ಹೆಕ್ಟರ್ ಅಷ್ಟು ಏರಿಯಾ ಇದೆ ಮುಂಗಾರು ಹಂಗಾಮಿನ ಕ್ಷೇತ್ರ. ಅಲ್ಲಿಯೂ ಕೂಡ 4 ಬೆಳೆಗಳು ನಮಗೆ ಆವರಿಕೆ ಆಗ್ತವೆ. ಮಳೆ ಎಲ್ಲ ಪೂರ್ವ ಮುಂಗಾರು ಮಳೆ ನಮ್ಗೆ ಮುಗಿದು ಹೋಯಿತು, ತುಂಬ ಚೆನ್ನಾಗಿ ಆಗಿದೆ. ಪೂರ್ವ ಮುಂಗಾರು ಮಳೆ ನಮಗೆ ಬಿತ್ತನೆಗೆ ತಯಾರಿ ಮಾಡ್ಕೊಳ್ಳಿಕ್ಕೆ, ನೆಲ ಹದ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ತುಂಬ ಚೆನ್ನಾಗಿ ಮಳೆ ಆಗಿತ್ತು ಪೂರ್ವ ಮುಂಗಾರು ಮಳೆ. ಚೆನ್ನಾಗಿ ಎಲ್ಲ ನಮ್ಮ ರೈತ ಬಂಧುಗಳು ಚೆನ್ನಾಗಿ ಭೂಮಿಯನ್ನು ಸಿದ್ಧತೆ ಮಾಡಿಕೊಂಡು ಈಗ ಬಿತ್ತನೆ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಬಿತ್ತನೆ ಮಾಡುವಂಥ ಸಂದರ್ಭಗಳು ಕೂಡ ನಾವು ಕೆಲವೊಂದಿಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋಂಥದ್ದು. ಈಗ ಕಬ್ಬು ಬಿತ್ತುವಂಥ ಸಂದರ್ಭದೊಳಗೆ ಅದನ್ನು ಕೂಡ ಟ್ರೀಟ್ಮೆಂಟ್ ಮಾಡಬೇಕು. ಬೀಜವನ್ನು ಹಾಕುವಂಥ ಸಂದರ್ಭದೊಳಗೆ ಬೀಜವನ್ನು ಟ್ರೀಟ್ಮೆಂಟ್ ಮಾಡಬೇಕು. ಸಸ್ಯವನ್ನು ಹಾಕುವಾಗ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಹೀಗೆಲ್ಲನೂ ಹೇಳ್ತಾ ಇರ್ತೀವಿ. ಏನು ಹೇಳ್ತೀರಿ ಈ ಕುರಿತು? ಮುಖ್ಯವಾಗಿ ಕಬ್ಬಿನಲ್ಲಿ ನಾವು ಸುಮಾರು 10,500 ಹೆಕ್ಟರ್ ಅಷ್ಟು ಆವರಿಕೆ ಆಗ್ತದೆ. ಕಬ್ಬಿನಲ್ಲಿ ಬೀಜೋಪಚಾರ ಮಾಡುವ ಪದ್ಧತಿ ಬಹಳಷ್ಟು ತಾಲೂಕಿನಲ್ಲಿ ಇಲ್ಲ. ಅದನ್ನು ರೈತರು ಅಳವಡಿಸಿಕೊಂಡ್ರೆ ಚೆನ್ನಾಗಾಗ್ತದೆ. ಸಾಮಾನ್ಯವಾಗಿ ಜೈವಿಕ ಗೊಬ್ಬರಗಳನ್ನು ಹಾಕ್ಬೋದು, ಬೀಜೋಪಚಾರ ಮಾಡಬಹುದು. ಸೆಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಕಬ್ಬಿನೊಳಗೆ. ಅದನ್ನು ಮಾಡಿ ಬಳಕೆ ಮಾಡುವುದರಿಂದ ಇಳುವರಿಯಲ್ಲಿ ಹೆಚ್ಚಿಗೆ ತಗೋಬಹುದು. ಅದರ ಜೊತೆಗೆ ನಾವು ವಾತಾವರಣವನ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಭತ್ತದಲ್ಲಿ ಕೂಡ ರೈತ ಬಾಂಧವರು ಬಹಳಷ್ಟು ಜನ ರೈತರು ತಮ್ಮ ಮನೆಯಲ್ಲಿ ಹಿಡಿದಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನೇ ಬಿತ್ತನೆಗೆ ಸುಮಾರು 70-80% ಅಷ್ಟು ಜನ ಅದನ್ನ ಬೀಜ ಯೂಸ್ ಮಾಡ್ತಾರೆ. ಹೀಗಾಗಿ ಅದನ್ನು ಬೀಜೋಪಚಾರ ಮಾಡಿ ಬಳಕೆ ಮಾಡಿಕೊಂಡ್ರೆ ಬಹಳಷ್ಟು ಅನುಕೂಲ ಆಗ್ತದೆ. ಪ್ರಾರಂಭದಲ್ಲಿ ಬರ್ತಕ್ಕಂಥ ಕೊಳೆ ಬೀಜ ಕೊಳೆ ರೋಗ ಹಾಗೂ ಇತರ ರೋಗಗಳನ್ನು ತಡೆಗಟ್ಟಬಹುದು. ಭತ್ತವನ್ನು ನಾವು ರಾಸಾಯನಿಕದಿಂದನೂ ಬೀಜೋಪಚಾರ ಮಾಡಬಹುದು, ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬಹುದು. ಇದನ್ನು ಬಳಕೆ ಮಾಡಿಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗ್ತದೆ, ವಾತಾವರಣ ಕೂಡ ಶುಚಿಯಾಗಿಟ್ಕೋಬಹುದು ಅಂಥೇಳಿ ಹೇಳ್ಬೋದು. ಇಲಾಖೆಯಿಂದ ಕೆಲವೊಂದಿಷ್ಟು ಬೀಜಗಳನ್ನು ಕೊಡ್ತೀರಿ ಬೇರೆ ಬೇರೆ ಬೆಳೆಗಳಲ್ಲಿ, ಅವು ಟ್ರೀಟ್ಮೆಂಟ್ ಆಗೇ ಬಂದಿರ್ತವೆ ಅನ್ನೋಂಥದ್ದು ಒಂದು, ಅದು ರಾಸಾಯನಿಕ ಬೀಜೋಪಚಾರ ಆಗಿರುತ್ತೆ. ಅಲ್ಲಿ ತಗೊಂಡ ಮೇಲೆ ಜೈವಿಕ ಬೀಜೋಪಚಾರ ಮಾಡುವ ಅವಶ್ಯಕತೆ ಇದೆಯಾ? ಮುಖ್ಯವಾಗಿ ಇಲಾಖೆಯಿಂದ ನಾವು ಭತ್ತ ಮತ್ತು ಮೆಕ್ಕೆಜೋಳ ಬಿತ್ತನೆ ಬೀಜಗಳನ್ನು ಕೊಡ್ತೀವಿ. ಭತ್ತ ಅದು ರಾಸಾಯನಿಕ ಬೀಜೋಪಚಾರ ಆಗಿರ್ತದೆ, ಅದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು ರೈತ ಬಾಂಧವರು ತಮ್ಮ ಹೊಲದಲ್ಲಿ ಮಾಡಿ ಬಿತ್ತನೆಗೆ ಉಪಯೋಗ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ಕೋತೇನೆ. ಸಾಕಷ್ಟು ಜೈವಿಕ ಗೊಬ್ಬರಗಳು ಅದಾವು, ಈ ರಂಜಕ ಕರಗಿಸುವ ಅನುಜೀವಿ ಗೊಬ್ಬರ ಅಂತಿದೆ, ಆಮೇಲೆ ಅಜಿಟೋಬ್ಯಾಕ್ಟರ್ ಅಂತಿದೆ, ಇಂಥವುಗಳನ್ನು ಬಳಕೆ ಮಾಡಿಕೊಳ್ಳುವುದರಿಂದ ರೈತರಿಗೆ ಒಂದು ಸಾರಜನಕ ಗೊಬ್ಬರ ಹಾಕಿದಂಗೆ ಆಗ್ತದೆ. ಅದು ಮುಂದೆ ಅವರು ಸಾರಜನಕ ಗೊಬ್ಬರ ಹಾಕುವಂಥ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಇದು ಬೀಜೋಪಚಾರ ಮಾಡುವುದರಿಂದ, ಇದನ್ನು ಬಳಕೆ ಮಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಟ್ರೈಕೋಡರ್ಮ ಅದನ್ನು ಕೂಡ ಹಾಕೋದ್ರಿಂದ ಹೆಚ್ಚು ಮಳೆ ಆಗುವಂಥ ಪ್ರದೇಶದೊಳಗೆ ಕೊಳೆ ರೋಗ ಅವೆಲ್ಲ ಬರ್ತಾ ಇರ್ತವೆ, ತಡೆಗಟ್ಟಬಹುದು. ರೈತ ಬಾಂಧವರು ಗಮನಿಸಬೇಕು, ಟ್ರೈಕೋಡರ್ಮ ಅಂತ ಹೇಳಿ ಇದು ಒಂದು ಜೈವಿಕ ಪೀಡೆನಾಶಕ. ಇದು ಜೈವಿಕ ಪೀಡೆನಾಶಕ, ಇದರಲ್ಲಿ ಯಾವುದೇ ರಾಸಾಯನಿಕ ವಸ್ತು ಇರಂಗಿಲ್ಲ. ಟ್ರೈಕೋಡರ್ಮನ ನಮ್ಮ ಇಲಾಖೆಯಿಂದ ಸಹಾಯದೊಂದೊಳಗೆ ಕೊಡ್ಲಿಕ್ಕೂ ಅವಕಾಶ ಇದೆ, ಕೃಷಿ ಇಲಾಖೆಯಲ್ಲಿ ಇದೆ, ತೋಟಗಾರಿಕೆ ಇಲಾಖೆಯಲ್ಲಿಯೂ ಇದೆ. ಇದನ್ನು ರೈತ ಬಾಂಧವರು ಬಳಕೆ ಮಾಡ್ಕೋಬೇಕು. ಇದರಿಂದ ಬೀಜೋಪಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ಏನು ಕೊಳೆ ರೋಗ ಬರ್ತದೆ ಅದನ್ನು ನಾವು ಚೆನ್ನಾಗಿ ಹತೋಟಿ ಮಾಡಬಹುದು ಅಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಇಲ್ಲಿ ಮಳೆ ಹೆಚ್ಚಾಗುವುದರಿಂದ ಇದನ್ನು ಮಾಡಿದರೆ ಟ್ರೈಕೋಡರ್ಮಾದಿಂದ ಬೀಜ ಕೊಳೆ ರೋಗವನ್ನು ತಡೆಗಟ್ಟಬಹುದು ಅಂತ ಹೇಳಿಕ್ಕೆ ಬಯಸ್ತೇನೆ. ಕೆಲವೊಂದಿಷ್ಟು ರೈತರು 5 ಎಕರೆ ಇತ್ತಂದ್ರೆ 5 ಎಕರೆಗೂ ಕಬ್ಬು ಹಾಕೋದು, ಅಥವಾ 5 ಎಕರೆ ಇತ್ತಂದ್ರೆ ಮೆಕ್ಕೆಜೋಳನ ಹಾಕೋದು, ಒಂದೊಂದೇ ಕ್ರಾಪ್ ಮೋನೋ ಕ್ರಾಪಿಂಗ್ ಅಂತ ಏನಂತೀವಿ ಅದನ್ನು ಆಯ್ಕೆ ಮಾಡ್ಕೊಳ್ತಾ ಇರ್ತಾರೆ. ಈಸಿ ಆಗಬೇಕು, ಯಾಕೆ ಸುಮ್ಮನೆ ಲೇಬರ್ ಸಿಗಲ್ಲ, ಇಂಥವೆಲ್ಲ ಸಮಸ್ಯೆಗಳು ಇದಾವೆ, ಏನು ಹೇಳ್ತೀರಿ? ರೈತ ಬಾಂಧವರು ಇದನ್ನು ಗಮನಿಸಬೇಕು, ಬಹಳ ಉಪಯುಕ್ತವಾದಂಥ ಪ್ರಶ್ನೆ ಇದು. ಒಂದೇ ಬೆಳೆ ಮಾಡಬಾರ್ದು ಯಾವ ರೈತರು ಕೂಡ. ಒಂದೇ ಈಗ 5 ಎಕರೆ ಇತ್ತಪ್ಪ ಅಂತಂದ್ರೆ 5 ಎಕರೆಯನ್ನು ಒಂದೇ ಬೆಳೆ ಮಾಡಬಾರ್ದು. ಇದರಲ್ಲಿ 2-3 ಬೆಳೆ ಮಾಡಿದರೆ ಅನುಕೂಲ. ಯಾವುದೇ ಬೆಳೆ ಏನಾದರೂ ಆಗಿ ಒಂದು ವೇಳೆ ನಮಗೆ ಕೈ ತಪ್ಪಿತು ಅಂದರೆ ಮತ್ತೊಂದು ಬೆಳೆಯಲ್ಲಿ ನಮಗೆ ಅದು ಕೈ ಹಿಡಿತದೆ, ರೈತಗೆ ಆರ್ಥಿಕವಾಗಿ ಏನೂ ನಷ್ಟ ಆಗಂಗಿಲ್ಲ ಹೆಚ್ಚಿನ ಪ್ರಮಾಣದ್ದು. ಒಂದೇ ಬೆಳೆ ಹಾಕುವುದರಿಂದ ಏನಾದರೂ ಸಮಸ್ಯೆ ಉಂಟಾಗಿ ಆ ಬೆಳೆ ಹಾಳಾಯ್ತಂದ್ರೆ ಪೂರ್ತಿ ನಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ರೈತ ಬಾಂಧವರಿಗೆ ಬರ್ತದೆ. ದಯಮಾಡಿ 2 ಅಥವಾ 3 ಬೆಳೆ ಮಾಡ್ಕೊಳ್ಳೋದು ಒಳ್ಳೆಯದು. ಎಕ್ಸಾಮ್ ಕೆಳಗಿನ ಪ್ರದೇಶ ಇತ್ತಂದ್ರೆ ಅಲ್ಲಿ ನೀವು ಭತ್ತಕ್ಕೆ ಹೋಗ್ರಿ, ಸ್ವಲ್ಪ ಮೇಲ್ಮಟ್ಟದ ಜಮೀನಿದ್ದಲ್ಲೇ ಮೆಕ್ಕೆಜೋಳ ಕಬ್ಬು ಹತ್ತಿ ಬೆಳೆಗಳನ್ನು ಬೆಳ್ಕೋಬಹುದು. ಯಾರೂ ಕೂಡ ಒಂದೇ ಬೆಳೆ ಮಾಡದೆ ಭಾಳಷ್ಟು ಬೆಳೆಗಳಿಗೆ ಹೋಗಬೇಕು ಅಂಥೇಳಿ ನಾವು ಅದರಲ್ಲಿ ವಿನಂತಿ ಮಾಡ್ಕೋತೇನೆ. ಈಗ ಆಹಾರ ಧಾನ್ಯ ರೈತರು ತಮ್ಮ ಆಹಾರವನ್ನು ಅಟ್ಲೀಸ್ಟ್ ಮನೆಗೆ ಎಷ್ಟು ಬೇಕು ಅಷ್ಟಾದರೂ ಭತ್ತ ಬೆಳ್ಕೊಳ್ಳೋದು, ದ್ವಿದಳ ಧಾನ್ಯ ಬೆಳ್ಕೊಳ್ಳೋದು, ಹಣ್ಣು ಹಂಪಲ ಬೆಳ್ಕೊಳ್ಳೋದು, ತರಕಾರಿ ಬೆಳ್ಕೊಳ್ಳೋದು, ಅದನ್ನು ಅವರು ಮಾಡಬೇಕು. ರೈತ ಬಾಂಧವರು ಗಮನಿಸಬೇಕು, ಇತ್ತೀಚೆಗೆ ಹಳಿಯಾಳ ದಾಂಡೇಲಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಇಲ್ಲೇ ಇರೋದರಿಂದ ಎಲ್ಲ ರೈತರು ಕಬ್ಬು ಕಬ್ಬು ಕಬ್ಬು ಕಬ್ಬು ಅಂತ ಇದ್ದಾರೆ, ಕಬ್ಬಿಗೆ ಹೋಗೋದು. ಕಬ್ಬನ್ನು ಹೆಚ್ಚಿನ ಏರಿಯಾದಾಗ ಬೆಳೆದು ಏನು ಒಂದು 2-3 ಎಕರೆ ಜಮೀನಿದ್ರೆ ಫುಲ್ಲು 2-3 ಎಕರೆ ಜಮೀನನ್ನು ಫುಲ್ಲು ಕಬ್ಬ ಮಾಡಿ ಬೇರೆ ಬೆಳೆ ಯಾವುದೂ ಮಾಡೋಂಗಿಲ್ಲ. ಹೀಗಾಗಿ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಆಹಾರ ಧಾನ್ಯಗಳ ಕೊರತೆ ಇತ್ತೀಚೆಗೆ ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆ ಇದೆ. ಎಲ್ಲರೂ ನಾವು ಈ ವಾಣಿಜ್ಯ ಬೆಳೆಗಳಾದಂತಹ ಕಬ್ಬು ಹತ್ತಿ ಈ ಇಂಥ ಬೆಳೆಗಳಿಗೆ ಹೋಗ್ತಾ ಇದ್ದೀವಂದ್ರೆ ಆಹಾರ ಧಾನ್ಯಗಳ ಬೆಳೆಗಳಾದಂಥ ಈ ಭತ್ತ ಆಗಿರ್ಬೋದು, ಜೋಳ ಇಂಥವೆಲ್ಲ ಕಡಿಮೆ ಆಗಿ ಮುಂದಿನ ದಿನಗಳಲ್ಲಿ ನಮಗೆ ಅವು ಕೊರತೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ರೈತ ಬಾಂಧವರಲ್ಲಿ ನಾವು ವಿನಂತಿ ಮಾಡ್ಕೋತೇನೆ, ಸಮಾಗಿ ಈ ವಾಣಿಜ್ಯ ಬೆಳೆಗಳನ್ನು ತಾವು ಹಾಕ್ಕೊಳ್ರಿ, ಆರ್ಥಿಕವಾಗಿ ತಾವು ಮುಂದೆ ಬರಬೇಕಾಗ್ತದೆ. ಅದು ವಾಣಿಜ್ಯ ಬೆಳೆ ಆದಂಥ ಕಬ್ಬು ಹತ್ತಿಯನ್ನು ಮಾಡಿರಿ, ಅದರ ಜೊತೆಗೆ ಆಹಾರ ಧಾನ್ಯ ಬೆಳೆಗಳನ್ನು ಕೂಡ ತಾವು ತಪ್ಪಿಸ್ಬೇಡ್ರಿ, ಅದನ್ನು ಕೂಡ ಮಾಡಿ ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಮತ್ತೆ ಎಷ್ಟೋ ಸಾರಿ ಈ ಜೈವಿಕ ಗೊಬ್ಬರಗಳನ್ನು ಬೀಜೋಪಚಾರದಲ್ಲಿ ಬಳಸ್ತೀವಿ, ಇನ್ನೂ ಒಂದು ಸಾರಿ ನಾವು ಕೊಟ್ಟಿಗೆ ಗೊಬ್ಬರ ಅವನ್ನೆಲ್ಲನೂ ಹಾಕುವಾಗ ಅಥವಾ ಒಂದು ವೇಳೆ ನಮಗೆ ಕೃಷಿ ತ್ಯಾಜ್ಯಗಳು ಅಂದರೆ ಕಬ್ಬಿನ ರೌದಿ ಅಂಥವೆಲ್ಲನ್ನು ಕಳಿಸಿ ಹೊಲಗಳಿಗೆ ಹಾಕಬೇಕು ಅನ್ನೋಂಥ ಸಂದರ್ಭದೊಳಗೆ ಅಲ್ಲಿ ಏನಾದರೂ ಜೈವಿಕ ಗೊಬ್ಬರವನ್ನು ಅದರ ಜೊತೆ ಬೇರಿಸಿ ಹಾಕೋದ್ರಿಂದ ಅನುಕೂಲ ಆಗುತ್ತೆ? ಇಲ್ಲಿ ತುಂಬಾ ಕಬ್ಬಿನ ಕ್ಷೇತ್ರ ಇರುವುದರಿಂದ ಕಬ್ಬು ಕಟಾವ್ ಆದ ನಂತರ ಕಬ್ಬಿನ ರವದಿ ಏನಿರ್ತದ, ಬಹಳಷ್ಟು ಮಂದಿ ನಾವು ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಬೇರೆ ಬೇರೆ ಸರ್ಕಾರದಿಂದ ನಾವು ಸುಡಬೇಡ ಅಂತ ಹೇಳ್ತೀವಿ. ರವದಿಯನ್ನು ಸುಡಬಾರ್ದು, ಅಲ್ಲೇ ಕಳಿಸ್ಬೇಕು. ಅದನ್ನು ಕಳಿಸಿ ಸಾವಯವ ಗೊಬ್ಬರವನ್ನಾಗಿ ಮಾಡಿ ಭೂಮಿಗೆ ಅನುಕೂಲ ಆಗ್ತದೆ. ಅದು ಸುಡೋದ್ರಿಂದ ಏನಾಗ್ತದೆ, ಒಂದು ಸಾವಯವ ಗೊಬ್ಬರ ಹೋಗ್ತದೆ, ಅದರ ಜೊತೆಗೆ ಅದು ತಾತ್ಕಾಲಿಕ ಬೆಂಕಿಯನ್ನು ಹಚ್ಚಿರ್ತೀವಲ್ಲ ಅಲ್ಲಿ ಟೆಂಪರೇಚರ್ ಉಷ್ಣತಾಮಾನ ಹೆಚ್ಚಾಗಿ ಭೂಮಿಯಲ್ಲಿ ಇರತಕ್ಕಂಥ ಉಪಯೋಗಕಾರಿ ಜೈವಿಕ ಸೂಕ್ಷ್ಮ ಜೀವಿಗಳು ಕೂಡ ನಾಶ ಆಗಿ ಮಣ್ಣು ಬರಡಾಗುವ ಸಾಧ್ಯತೆ ಇರ್ತದೆ. ಹೀಗಾಗಿ ರೈತ ಬಾಂಧವರು ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಬಟ್ ಅದನ್ನು ಅಲ್ಲೇ ರವದಿಯನ್ನು ಭೂಮಿಯಲ್ಲೇ ಇಟ್ಟು ಅದನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಸಾವಯವ ಪದಾರ್ಥವನ್ನು ಭೂಮಿಯಲ್ಲಿ ಹೆಚ್ಚು ಮಾಡ್ಕೋಬೇಕಂಥೇಳಿ ವಿನಂತಿ ಮಾಡ್ಕೋತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರವದಿ ಕಳಿಸ್ಬೇಕಾದಂಥ ಒಂದು ಸೂಕ್ಷ್ಮ ಜೀವಿ ಇದೆ, ಅದು ಕಾಂಪೋಸ್ಟ್ ಕಲ್ಚರ್ ಅಂತ ಹೇಳ್ತೀವಿ ನಾವು. ಅದನ್ನು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ನಮ್ಗೆ ಹಳಿಯಾಳದಿಂದ ಭಾಳ ದೂರ ಇಲ್ಲ, ಒಂದು 35 ಕಿಲೋಮೀಟರ್ ಮ್ಯಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇದೆ. ಅಲ್ಲಿ ಸೂಕ್ಷ್ಮ ಜೀವಿ ವಿಭಾಗದಲ್ಲಿ ಈ ಕಾಂಪೋಸ್ಟ್ ಕಲ್ಚರ್ ಅನ್ನೋದು ಸಿಗ್ತದೆ. ದಯಮಾಡಿ ರೈತ ಬಾಂಧವರು ಅದನ್ನು ತಗೊಂಡು ಬಂದು ಅದನ್ನ ಹೊಲಕ್ಕೆ ಬಳಕೆ ಮಾಡಿಕೊಂಡು ಈ ರೌದಿ ಸುಡುವಂತ ಏನು ಒಂದು ಇದಿದೆ ಪದ್ಧತಿ ಅದನ್ನು ಕಡಿಮೆ ಮಾಡಬೇಕು. ಆದಷ್ಟು ರೌದಿಯನ್ನು ಹಾಗೆ ಇಟ್ಟು ಕಾಂಪೋಸ್ಟ್ ಕಲ್ಚರ್ನ ಬಳಸಿ ಸಾವಯವ ಗೊಬ್ಬರವನ್ನಾಗಿ ಕಳಿಸಿ ಅದನ್ನು ಉಪಯೋಗ ಮಾಡಬೇಕಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಹಾಗೆ ಜೈವಿಕ ಗೊಬ್ಬರಗಳ ಬಳಕೆನೂ ಮಾಡಬೇಕು. ಬಹಳಷ್ಟು ಜೈವಿಕ ಗೊಬ್ಬರ ಅದಾವ. ಜೈವಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಎರಡು ಟೈಪ್. ಒಂದು ಸಿಂಬಯಾಟಿಕ್. ಸಿಂಬಯಾಟಿಕ್ ಅಂದ್ರೆ ಒಂದಕ್ಕೊಂದು ಉಪಯೋಗಕಾರಿ, ನನಗೆ ನೀ ಹೆಲ್ಪ್ ಮಾಡು, ನಿನಗೆ ನಾ ಹೆಲ್ಪ್ ಮಾಡ್ತೇನೆ, ಆ ಟೈಪ್ ಸೂಕ್ಷ್ಮ ಜೀವಿಗಳು. ಇನ್ನೊಂದು ಅಸಿಂಬಯಾಟಿಕ್. ಸಿಂಬಯಾಟಿಕ್ ಅಂದ್ರೆ ಅದು ಉಪಯೋಗಕ್ಕೆ ಒಂದಕ್ಕೊಂದು, ನನಗೆ ನೀ ಹೆಲ್ಪ್ ಮಾಡು, ನಿನಗೆ ನಾ ಹೆಲ್ಪ್ ಮಾಡ್ತೇನೆ ಅನ್ನುವಂಥವು. ಅದನ್ನ ಆಲ್ಮೋಸ್ಟ್ ನಾವು ಲೆಗ್ಯೂಮಿನಸ್ ಕ್ರಾಪ್ನಾಗ ಅದನ್ನು ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಇನ್ನು ಏಕದಳ ಧಾನ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ನಾವು ಕಬ್ಬು, ಮೆಕ್ಕೆಜೋಳ ಮತ್ತು ಭತ್ತದಲ್ಲಿ ನಮಗೆ ಸಾಕಷ್ಟು ಬೇರೆ ಬೇರೆ ಜೈವಿಕ ಗೊಬ್ಬರಗಳದಾವು. ರಂಜಕ ಕರಗಿಸುವ ಅನುಜೀವಿ ಗೊಬ್ಬರ ಅತ್ತಿದೆ, ಅಜಟೋಬ್ಯಾಕ್ಟರ್ ಅತ್ತಿದೆ, ಅಜೋಸ್ಪೈರಿಲಮ್ ಅಂತ ಹೇಳಿದೆ. ಇವೆಲ್ಲ ಸಾಕು, ಒಂದೇ ಅದು ಯಾವ ಬೆಳೆಗೆ ಹಾಕಿದ್ರು ನಡೀತದೆ. ಇವನ್ನ ಇಂಥವನ್ನ ಬಳಕೆ ಮಾಡೋದ್ರಿಂದ ಭೂಮಿಯ ಒಂದು ಗುಣಮಟ್ಟ ಹೆಚ್ಚು ಮಾಡೋದ್ರ ಜೊತೆಗೆ ವಾತಾವರಣ ಏನು ಕಲುಷಿತ ಆಗ್ತಿತ್ತು ರಾಸಾಯನಿಕ ಬಳಕೆಯಿಂದ ಅಂಥದನ್ನು ಕಡಿಮೆ ಮಾಡಬಹುದು ಅಂತ ಹೇಳಿ ನಾನು ಹೇಳಿಕ್ಕೆ ಬಯಸ್ತೇನೆ. ಬಹಳಷ್ಟು ಜನ ರೈತರು ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೋಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದು ಅಂದ್ರೆ ನಮ್ಮ ಇಲಾಖೆ ಯಾರನ್ನ ಸಂಪರ್ಕ ಮಾಡಿದ್ರು ನಾವೆಲ್ಲ ತಮಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೇವೆ. ಮತ್ತೆ ಇನ್ನೊಂದು ಹೇಳಬೇಕು ಇದೇ ಸಂದರ್ಭದೊಳಗೆ, ಈಗ ಏಕದಳ ಬೆಳೆಗಳು ಒಂದೇ ಬೆಳೆ ಹಾಕೋದಕ್ಕಿಂತ ಅದರ ಜೊತೆ ದ್ವಿದಳವನ್ನ ಅಕ್ಕಡಿ ಕಾಳು ಹಾಕಿ ಹಾಕೋದ್ರಿಂದ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವು ಅನ್ನುವಂಥ ನಿಟ್ಟಿನೊಳಗೆ ಏಕದಳ ಜೊತೆ ದ್ವಿದಳ, ದ್ವಿದಳ ಹಾಕೋದು ಜಾಸ್ತಿ ಇತ್ತಂದ್ರೆ ಅಲ್ಲೊಂದು ಸಾಲು ಏಕದಳ. ಈ ರೀತಿ ಹಾಕಿದಾಗ ಭೂಮಿಯ ಫಲವತ್ತತೆ ಹೆಚ್ಚಾಗುತ್ತೆ, ಜೈವಿಕ ಕ್ರಿಯೆಗಳು ಜಾಸ್ತಿ ಆಗ್ತವೆ, ಅಲ್ಲಿ ಸಿಗ್ತಕ್ಕಂಥ ಭೂಮಿಯಿಂದ ಸಿಗ್ತಕ್ಕಂಥ ನಿಸರ್ಗದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ ಅನ್ನೋದು. ರೈತ ಬಾಂಧವರು ಈಗಾಗಲೇ ಇಂಥದ ಒಂದು ಪದ್ಧತಿಯನ್ನು ಸಣ್ಣ ಪ್ರಮಾಣದಲ್ಲಿ ತಾವೆಲ್ಲ ಪಾಲನೆ ಮಾಡ್ತಾ ಇದ್ದೀರಿ. ಭತ್ತದ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನು ಅಕ್ಕಡಿ ಕಾಳನ್ನಾಗಿ ಉಪಯೋಗ ಮಾಡಬೇಕು. ಈ ಒಡ್ಡಿನ ಮ್ಯಾಗ ಈಗ ನಮ್ಮ ಭಾಳಷ್ಟು ಕಡೆ ಇಲ್ಲಿ ಹಳಿಯಾಳ ತಾಲೂಕಿನಾಗ ಭತ್ತ ಹಾಕಿರ್ತೀರಿ, ಭತ್ತದ ಒಡ್ಡಿನ ಮೇಲೆ ನೀವು ತೊಗರಿಯನ್ನು ಹಾಕ್ತೀರಿ, ಅದು ತುಂಬ ಅನುಕೂಲ. ಅದು ನಿಮಗೆ ತಿನ್ನಲಿಕ್ಕೆ ಕಾಳು ಆಗ್ತದೆ, ಪ್ಲಸ್ ತೊಗರಿ ಒಂದು ದ್ವಿದಳ ಧಾನ್ಯ ಬೆಳೆ, ಬಹಳಷ್ಟು ಎಲೆಗಳನ್ನು ಬಿಡುವುದು ಬಿಟ್ಟು ಅಲ್ಲೇ ಭೂಮಿಯ ಒಂದು ಫಲವತ್ತತೆಯನ್ನು ಹೆಚ್ಚು ಮಾಡ್ತದೆ. ಹಾಗೆ ತೊಗರಿ ಡೀಪ್ ರೂಟ್ ಸಿಸ್ಟಮ್ ಇರ್ತದೆ, ಅದಕ್ಕೆ ಬಹಳ ಆಳವಾದ ಬೇರು ಇರುವುದರಿಂದ ಬೇರೆ ಬೇರೆ ಮಣ್ಣಿನ ಲೇಯರ್ದಿಂದ ಅದು ಪೋಷಕಾಂಶಗಳನ್ನು ತಗೋತದೆ, ಭತ್ತ ಮ್ಯಾಗಿನ ಲೇಯರಿಂದ ತಗೋತದೆ. ಹೀಗಾಗಿ ಮಣ್ಣಿನ ಪೋಷಕಾಂಶಗಳು ಕೂಡ ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಾಗ್ತದೆ, ಬೇರೆ ಬೇರೆ ಲೇಯರ್ನಲ್ಲಿ ಇರತಕ್ಕಂಥ ಪೋಷಕಾಂಶಗಳನ್ನ. ನಾನು ವಿನಂತಿ ಮಾಡ್ಕೋತೇನೆ ಹೆಚ್ಚಿನ ರೈತ ಬಾಂಧವರು ಭತ್ತದ ಜೊತೆಗೆ ಭತ್ತದ ಒಡ್ಡಿನ ಮೇಲೆ ಆಗಲಿ ಅಥವಾ ಮತ್ತೆ ಬೇರೆ ಕಡೆ ಮೆಕ್ಕೆಜೋಳದಲ್ಲಿ ಅಕ್ಕಡಿ ಕಾಳು ದ್ವಿದಳ ಧಾನ್ಯ ಬೆಳೆಗಳಿಗೆ ಬಳಸ್ಕೋಬೇಕು. ಇದರಿಂದ ತಮಗೂ ಆರ್ಥಿಕವಾಗಿಯೂ ಕೂಡ ಲಾಭ ಆಗ್ತದೆ ಅಂತ ಹೇಳಿ ಹೇಳಿಕ್ಕೆ ಬಯಸ್ತೇನೆ. ಎಷ್ಟೋ ಕಡೆ ಭತ್ತದಲ್ಲಿ ನೀರು ನಿಲ್ಲಿಸ್ತಾರೆ ರೈತರು, ನೀರು ನಿಲ್ಲಿಸಿ ಅಲ್ಲಿ ಕಳೆ ತೆಗೆದು ಅದು ಇದು ಮಾಡಿದ್ರು ಮಾಡ್ತಾರೆ. ಕೆಲವೊಂದಷ್ಟು ರೈತರು ಅಜೋಲ ಹಾಕ್ತಾರೆ, 1 ಕೆಜಿ ಅಜೋಲ ಹಾಕಿಬಿಟ್ರೆ ಒಂದು ವಾರದೊಳಗೆ ಇಡೀ ಗದ್ದೆನೇ ತುಂಬ್ಕೊಂಡ್ಬಿಡುತ್ತೆ. ಆ ಪ್ರಯತ್ನನೂ ಮಾಡ್ಬೋದು. ಸಾಮಾನ್ಯವಾಗಿ ಹಳಿಯಾಳ ತಾಲೂಕಿನಲ್ಲಿ ಭತ್ತದ ಗದ್ದೆ ಮಾಡಿ ನಾಟಿ ಮಾಡೋದಿಲ್ಲ, ಸೊ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮತ್ತು ಮಳೆ ಪ್ರಮಾಣ ಕೂಡ ಬೇರೆ ನಿಮ್ಮ ಕರಾವಳಿ ಭಾಗದ ಬೇರೆ ತಾಲೂಕುಗಳನ್ನು ಕಂಪೇರ್ ಮಾಡಿದರೆ ಈ ಭಾಗದಲ್ಲಿ ಅಷ್ಟು ಕರಾವಳಿ ಆಗುವಷ್ಟು ಮಳೆ ಇಲ್ಲಿ ಆಗಲ್ಲ. ಹೀಗಾಗಿ ಅಜೋಲಾ ಎಲ್ಲಿ ಬರುತ್ತೆ ಅಂದರೆ ನೀರು ನಿಲ್ಲಿಸ್ಬೇಕು ನಾವು. ಅಂಥ ಪ್ರಮಾಣ ಇಲ್ಲಿ ಹಳಿಯಾಳ ತಾಲೂಕಿನಲ್ಲಿ ಅಂಥದ್ದು ಇರೋದಿಲ್ಲ. ಬಟ್ ಅದು ತಾಂತ್ರಿಕತೆ ಇದೆ, ಎಲ್ಲಿ ಭತ್ತದಲ್ಲಿ ಭತ್ತದ ಗದ್ದೆ ಮಾಡಿ ನಾಟಿ ಮಾಡಿ ನೀರು ನಿಲ್ಲಿಸುವಂಥ ಪರಿಸ್ಥಿತಿ ಇರ್ತದೆ ಅಲ್ಲಿ ಅಜೋಲಾ ಬೆಳಿಬಹುದು. ಅಜೋಲಾ ಬೆಳೆಸೋದ್ರಿಂದ ಸಾರಜನಕವನ್ನು ಅಜೋಲಾ ಸಾಕಷ್ಟು ವೇಗವಾಗಿ ಬೆಳೀತದೆ, ಸಾರ್ವಜನಿಕ ಗೊಬ್ಬರ ಹಾಕಿದಂಗೆ ಆಗ್ತದೆ ಅದು ಬೆಳೆಗೆ. ಮತ್ತೆ ಇನ್ನೊಂದು ಏನಂದರೆ ಇಲ್ಲಿ ಮಣ್ಣಿನೊಳಗೆ ಪೊಟ್ಯಾಶ್ ಕಡಿಮೆ ಇದೆ ಅನ್ನುವಂಥದ್ದು, ಮತ್ತೆ ರಸಸಾರ ಕಡಿಮೆ ಇದೆ, ಅದನ್ನು ಹೆಚ್ಚು ರಸಸಾರ ಹೆಚ್ಚಾಗಬೇಕು, ಮತ್ತೆ ಪೊಟ್ಯಾಶ್ ಕೊರತೆಯನ್ನು ನೀಗಿಸಬೇಕು ಅಂತ ಅಂದಾಗ ಏನೇನು ಮಾಡ್ಬೋದು? ಸಾಮಾನ್ಯವಾಗಿ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ರೈತ ಬಾಂಧವರು ಬಿತ್ತುವ ಸಮಯದಲ್ಲಿ DAP ಬಳಕೆ ಮಾಡ್ತಾರೆ. ಹಾಗೆ ಕಬ್ಬಿನಲ್ಲಿ ಕೂಡ ಯೂರಿಯಾ ಮತ್ತು DAP ಬಳಕೆ ಹೆಚ್ಚಿದೆ. ಒಟ್ಟಾರೆಯಾಗಿ ಪೊಟ್ಯಾಶ್ ಬಳಕೆ ತಾಲೂಕಿನ ತುಂಬೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಪೊಟ್ಯಾಶ್ ಬಳಕೆ ತುಂಬ ಕಡಿಮೆ ಇದೆ. ಈಕ್ವಲ್ ಪ್ರಪೋರ್ಷನ್ದಾಗ ಯಾವ ಪ್ರಪೋರ್ಷನ್ದಲ್ಲಿ ಪೊಟ್ಯಾಶ್ ಬಳಕೆ ಆಗಬೇಕಾಗಿತ್ತು ಅಷ್ಟು ಬಳಕೆ ಆಗ್ತಾ ಇಲ್ಲ. ಪೊಟ್ಯಾಶ್ ನಮಗೆ ತುಂಬ ಬೇಕು ಅದು ಬೆಳೆಗೆ, ಅದು ಬೆಳೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ತದೆ. ಅದು ಪ್ರಪೋರ್ಷನೇಟ್ ಆಗಿ ಎಷ್ಟು ಹಾಕಬೇಕಲ್ಲ ಆ ಪ್ರಮಾಣದಲ್ಲಿ ಪೊಟ್ಯಾಶ್ ರೈತ ಬಾಂಧವರು ಬಳಕೆ ಮಾಡ್ಕೋಬೇಕು. ಇದಕ್ಕಾಗಿ ತಾವು ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಕೆ ಮಾಡಿಕೊಂಡ್ರೆ ಅದರಲ್ಲಿ ಪೊಟ್ಯಾಶಿನೂ ಇರ್ತದೆ, ಅದನ್ನು ಬಳಕೆ ಮಾಡಿಕೊಂಡು ಪೊಟ್ಯಾಶಿ ಒಂದು ಹಕ್ಕು ಅಂತ ಒಂದು ಮನೋಸ್ಥಿತಿಯನ್ನು ರೈತ ಬಾಂಧವರು ಬೆಳೆಸ್ಕೋಬೇಕಂಥೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೇನೆ. ಈ ಹಳಿಯಾಳ ಮತ್ತು ದಾಂಡೇಲಿ ಭಾಗದ ಮಣ್ಣನ್ನು ನಾವು ತಪಾಸಣೆ ಮಾಡಿ ನೋಡಿದಾಗ ಮಣ್ಣಿನ ರಸಸಾರ ಸುಮಾರು 5.5-7 ಇದೆ. ಅಷ್ಟು 5.5-7 ಅಂದ್ರೆ ಅದು ಒಂದು ಆಮ್ಲೀಯ ರಸಸಾರ ಅಂತೀವಿ ನಾವು, ಅಂದ್ರೆ ಅಸಿಡಿಕ್ pH, ಅಸಿಡಿಕ್ ನೇಚರ್ದಾಗ ಇರ್ತೈತೆ ಅದು, ಹುಳಿ ಮಣ್ಣು ಟೈಪ್. ಆ ಹುಳಿಯನ್ನ ಅಂಶನ್ನ ತೆಗಿಬೇಕಾಗ್ತದೆ ನಾವು ಬೆಳೆ ಚೆನ್ನಾಗಿ ಬೆಳಿಬೇಕು, ನಮಗೆ ಒಳ್ಳೆಯ ಉತ್ಪಾದನೆ ಸಿಗಬೇಕು, ಒಳ್ಳೆಯ ಒಂದು ಆರ್ಥಿಕವಾಗಿ ಉತ್ಪಾದನೆ ರೈತ ಬಾಂಧವರಿಗೆ ಸಿಗಬೇಕಾದ್ರೆ ಆ ಹುಳಿ ಅಂಶ ಸ್ವಲ್ಪ ಕಡಿಮೆ ಆಗಬೇಕು, ನ್ಯೂಟ್ರಲ್ ಆಗಬೇಕದು. ಅದಕ್ಕೆ ನಾವು 1 ಎಕರೆಗೆ ಸುಮಾರು 3-4 ಚೀಲ ಅಷ್ಟು ಕೃಷಿ ಸುಣ್ಣ ಬಳಕೆ ಮಾಡೋದು ತುಂಬ ಉಪಯುಕ್ತ ಅನಿಸಿದೆ. ಈ ಭಾಗದಲ್ಲಿ ಕೃಷಿ ಸುಣ್ಣ ಬಳಕೆ ಮಾಡೋದ್ರಿಂದ ಅದು ಸಾಯಿಲ್ pH, ಮಣ್ಣಿನ ರಸಸಾರ ಆಮ್ಲೀಯ ಇದ್ದಿದ್ದನ್ನು ನ್ಯೂಟ್ರಲೈಸ್ ಆಗಿ ಬೆಳೆಗೆ ಭೂಮಿಯಿಂದ ಎಲ್ಲ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾವ, ಸಿಕ್ಕದು ಚೆನ್ನಾಗಿ ಬೆಳೀತದ, ಆಹಾರ ಉತ್ಪಾದನೆ ಚೆನ್ನಾಗಿ ಆಗ್ತದ. ಈ ದಿಸೆಯಲ್ಲಿ ಕೃಷಿ ಇಲಾಖೆಯಿಂದ ನಾವು ಕೃಷಿ ಸುಣ್ಣವನ್ನು ರಿಯಾಯಿತಿ ದರದಲ್ಲಿ ಕೊಡ್ತೀವಿ. ಎಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತ ಬಾಂಧವರು ಅದನ್ನು ಉಪಯೋಗ ಮಾಡ್ಕೋಬೇಕು. %50 ಸಹಾಯದಲ್ಲಿ ಕೃಷಿ ಸುಣ್ಣ, ಇವು 50 ಕಿಲೋದು ಪ್ಯಾಕೆಟ್ ಇರ್ತಾವ ಚೀಲಗಳ, ರೈತ ಬಾಂಧವರು 1 ಎಕರೆಗೆ 3-4 ಚೀಲ ಬಳಕೆ ಮಾಡಿಕೊಂಡು ಒಕ್ಕಲ್ತನ ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೇವೆ. ಇನ್ನೊಂದು ಏನಂದ್ರೆ ಯೂರಿಯಾ ಜಾಸ್ತಿ ಹಾಕ್ತಾ ಇದ್ದಾರೆ ರೈತರು, ಏನ್ ಮಾಡಬೇಕು, ರೈತರಿಗೆ ಏನ್ ಹೇಳ್ತೀರಿ? ರೈತ ಬಾಂಧವರು ಈಗ ಬೇರೆ ಬೇರೆ ರಾಸಾಯನಿಕ ರಸಗೊಬ್ಬರಗಳನ್ನು ನಾವು ನೋಡಿದಾಗ ಎಲ್ಲ ರಸಗೊಬ್ಬರದ ದರ ಹೆಚ್ಚಿಗಿದೆ, ಯೂರಿಯಾ ರಸಗೊಬ್ಬರದ ಬೆಲೆ ಮಾತ್ರ ಕಡಿಮೆ ಇದೆ. ಈ ಹಿನ್ನೆಲೆಯಲ್ಲಿ ಬಹಳಷ್ಟು ರೈತರು ಕಬ್ಬಿಗಾಗಿರ್ಬೋದು ಮತ್ತು ಇತರ ಬೆಳೆಗಳಿಗೆ ಹೆಚ್ಚು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾನ ಬಳಕೆ ಮಾಡ್ಕೊಳಿಕತ್ತಾರ, ಹೊಲಕ್ಕೆ ಉಪಯೋಗ ಮಾಡ್ಲಿಕ್ಕತ್ತಾರ. ಒಂದು ಅದು ಚೀಪ್ ಐತಿ, ಇನ್ನೊಂದು ಬೇಗ ಸಿಗಿ ಹಂಗೆ ಬೇಕಾದಂಗೆ ಸಿಗ್ತದ ಮಾರ್ಕೆಟ್ನಾಗ. ಹೀಗಾಗಿ ಅದು ಹಾಕೋದ್ರಿಂದ ಇಮಿಡಿಯೇಟ್ ರಿಸಲ್ಟ್ ಒಂದಿಟ್ಟು ಹಸಿರು ಕಾಣಿಸ್ತದೆ ನಿಮಗೆ ಬೆಳೆ. ಬಟ್ ಅದು ಎಷ್ಟು ಪ್ರಮಾಣದಾಗ ಹಾಕಬೇಕಲ್ಲ ಆ ಪ್ರಮಾಣ ಬಿಟ್ಟು ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ಯೂರಿಯಾ. ಈ ಹೆಚ್ಚಿಗೆ ಬಳಕೆ ಆಗುವುದರಿಂದ ವಾತಾವರಣ ಕಲುಷಿತ ಆಗ್ತಾ ಇದೆ, ಭೂಮಿ ಮಣ್ಣಿನ ಕಲುಷಿತ ಆಗ್ತಾ ಇದೆ, ಭೂಮಿಯಲ್ಲಿ ಇರ್ತಕ್ಕಂಥ ಇದು ಜಲ ನೀರು ಕೂಡ ಕಲುಷಿತ ಆಗಿ ಈಗ ಎಕ್ಸೆಸ್ ಯೂರಿಯಾ ಬಳಕೆಯಾಗಿ ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳು ನಮಗೆ ಕಾಣಿಸ್ತಾ ಇದ್ದಾವೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ಯೂರಿಯಾ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ರೈತ ಬಾಂಧವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಎಷ್ಟು ಅವಶ್ಯಕತೆ ಐತಲ್ಲ, ಕಬ್ಬಿನ ಬೆಳೆಗಾಗಿರ್ಬೋದು, ಮೆಕ್ಕೆಜೋಳಕ್ಕಾಗಿರ್ಬೋದು, ಭತ್ತಕ್ಕಾಗಿರ್ಬೋದು, ಎಷ್ಟು ಯೂರಿಯಾ ಅದಕ್ಕೆ ಬೇಕು ಅಷ್ಟು ಹಾಕ್ರಿ. ಅನ್ಯ ಸರಿ ಅದು ಚೀಪ್ ಐತ ತಿಳ್ಕೊಂಡು ತಗೊಂಡು ಹೆಚ್ಚಿಗೆ ಯೂರಿಯಾ ಭೂಮಿಗೆ ಬಳಕೆ ಮಾಡಬೇಡ್ರಿ. ಅದರದ ದುಷ್ಪರಿಣಾಮ ನಮ್ಮ ವಾತಾವರಣದ ಮೇಲೆ ಆಗ್ತಾ ಇದೆ. ಹೀಗಾಗಿ ನಾನು ವಿನಂತಿ ಮಾಡ್ಕೋತೇನೆ ಎಲ್ಲ ರೈತ ಬಾಂಧವರಿಗೆ, ಅವಶ್ಯಕತೆ ಇದ್ದಷ್ಟು ಮಾತ್ರ ಯೂರಿಯಾ ಬಳಕೆ ಮಾಡ್ರಿ. ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುವಂತ ಒಂದು ಮನಸ್ಥಿತಿ ಏನೈತಲ್ಲ ಅದನ್ನು ಕಡಿಮೆ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಡಿ. ನೀರು ಜಾಸ್ತಿ ಇದೆ ಅಂತೇಳಂದು ಕೆಲವೊಂದಿಷ್ಟು ರೈತರು, ನೀರಿನ ಸೌಲಭ್ಯ ಇದ್ದವರು ನೀರನ್ನು ಹೆಚ್ಚಾಗಿ ಬಳಸ್ತಾರೆ. ಈ ರೀತಿ ಬಳಸೋದ್ರಿಂದ ಅಲ್ಲಿ ಬೆಳೆಗಳಿಗೆ ಅದು ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದು? ಜೂನ್ದಿಂದ ಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಇಲ್ಲಿ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕಿನಲ್ಲಿ ಚೆನ್ನಾಗಿ ಮಳೆ ಆಗ್ತದೆ. ಆಮೇಲೆ ಬಹಳಷ್ಟು ಜನ ರೈತರು ಬೋರ್ವೆಲನ್ನು ಹೊಂದಾರ. ಈಗ ಮಳೆಗಾಲದ ಸಮಯದಲ್ಲಿ ನಾನು ಬೋರ್ ವಾಟರನ್ನು ಉಪಯೋಗ ಮಾಡಬಾರ್ದು ಅಂತೇಳಿ ವಿನಂತಿ ಮಾಡ್ಕೊತೇನೆ. ಅವಶ್ಯಕತೆ ಇದ್ದಾಗ ಮಾತ್ರ ಬಳಕೆ ಮಾಡಿಕೊಳ್ರಿ. ಬೋರ್ ವಾಟರ್ ಯೂಶ್ವಲಿ ಅದು ಲವಣಯುಕ್ತ ಇರ್ತದೆ, ಸಾಲ್ಟಿ ಇರ್ತದೆ. ಈ ನ್ಯಾಚುರಲ್ ಆಗಿ ಮಳೆ ಏನಾಗ್ತದೆ, ಮಳೆ ನೀರು ಎಲ್ಲಿ ನಿಮಗೆ ಉಪಯೋಗ ಮಾಡೋಕ್ಕೆ ಸಾಧ್ಯ ಐತಿ ಅದನ್ನು ಉಪಯೋಗ ಮಾಡಿರಿ. ಹೆಚ್ಚು ನೀರು ಬಳಕೆ ಮಾಡ್ಕೋಬಾರ್ದು, ಇದರಿಂದ ಭೂಮಿ ಕೆಡ್ತದೆ. ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಕೂಡ ನೀರಿನ ಮುಖಾಂತರ ಹರಿದು ಬೇರೆ ಕಡೆ ಹೋಗುವ ಸಾಧ್ಯತೆ ಇರ್ತದೆ. ಅವಶ್ಯಕತೆ ಇದ್ದಷ್ಟು ಮಾತ್ರ ನೀರನ್ನು ಬೆಳೆಗಳಿಗೆ ಉಪಯೋಗ ಮಾಡಿರಿ. ಹೆಚ್ಚು ಮಳೆ ನೀರನ್ನು ಹಿಡಿದಿಟ್ಟುಕೊಂಡು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಅವಶ್ಯಕತೆ ಇದ್ದಾಗ ಬೇಸಿಗೆ ಹಂಗಾಮಿನಲ್ಲಿ ಮಾತ್ರ ನಮ್ಮ ಬೋರಿ ನೀರು ಉಪಯೋಗ ಮಾಡಿರಿ ಅಂತೇಳಿ ವಿನಂತಿ ಮಾಡಿ. ಮತ್ತೆ ಕಬ್ಬು ಕುರಿತು ಒಂದು ನಾನು ನೋಡಿದ ಪ್ರಕಾರ ರೈತರು ದಷ್ಟಪುಷ್ಟವಾದಂಥ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳಲ್ಲ. ಅದು ತುದಿ ತನಕನೂ ಆಯ್ಕೆ ಮಾಡ್ಕೊಳ್ತಾರೆ, ಬಡ್ಡಿದು ಆಯ್ಕೆ ಮಾಡ್ಕೊತಾರೆ, ಮಧ್ಯದ್ದು ಇರುತ್ತೆ. ಹಾಗಾಗಿ ಅಲ್ಲಿ ಅನುಸರಿಸಬೇಕಾದಂಥ ಕ್ರಮ ಒಂದು, ಸರಿಯಾದಂಥ ಸ್ಪೇಸಿಂಗ್ ಕೊಡ್ತಾ ಇಲ್ಲ. ಯಾಕಂದರೆ ಬೇರೆ ಕಡೆ 80 ಟನ್ನು, 100 ಟನ್ನು, 120 ಟನ್ನು ಹೀಗೆಲ್ಲನೂ ಮಾತಾಡ್ತಾರೆ. ನಮ್ಮ ತಾಲೂಕಿನ ರೈತರು ಅಥವಾ ನಮ್ಮ ಜಿಲ್ಲೆಯ ರೈತರು 40 ಟನ್ನು ಅಂದರೆ ಭಾಳ ಖುಷಿಪಟ್ಬಿಡ್ತಾರೆ ಅಷ್ಟಕ್ಕೆ. ಇಲ್ಲಿ ಏನಾದರೂ ರೈತರು ಬೇರೆ ಪದ್ಧತಿಯನ್ನು ಅಥವಾ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ ಅನ್ನುವಂಥದ್ದು? ರೈತ ಬಾಂಧವರು ಕಬ್ಬನ್ನು ಚೆನ್ನಾಗಿ ಬೆಳೀತಾ ಇದ್ದಾರೆ, ಬಟ್ ಕಬ್ಬಿನ ಬೀಜ ಆಯ್ಕೆ ಮಾಡ್ಕೊಳ್ಳೋ ಹೊತ್ತಿನಾಗ ಹೆಚ್ಚು ತುದಿ ಕಡೆ ಇದ್ದಂಥ ಕಬ್ಬನ್ನು ಆಯ್ಕೆ ಮಾಡ್ಕೋಬೇಕು, ಬಡ್ಡಿ ಕಡೆ ಇದ್ದಂಥ ಕಬ್ಬನ್ನು ಆಯ್ಕೆ ಮಾಡ್ಕೋಬಾರ್ದು. ಆದಷ್ಟು ಅದನ್ನೊಂದು ಅನುಸರಿಸಬೇಕು ರೈತ ಬಾಂಧವರು. ನೀವು ಬಡ್ಡಿ ಕಡೆ ಇರ್ತಕ್ಕಂಥ ಕಬ್ಬಿನೊಳಗೆ ಸುಕ್ರೋಸ್ ಕಂಟೆಂಟ್ ತುಂಬ ಇರ್ತದೆ, ಭಾಳ ಇರ್ತದೆ. ಮೇಲೆ ನಾವು ಮೇಲಿನ ಕಬ್ಬಿನ ಸ್ವಾಗಿ ಅಂತೀವಿ ಈ ಲೋಕಲ್ ಭಾಷೆದೊಳಗೆ, ಅಲ್ಲಿ ಗ್ಲೂಕೋಸ್ ಕಂಟೆಂಟ್ ಇರ್ತದೆ. ಅದು ತುಂಬ ಒಂದು ಸ್ವಲ್ಪ ಮೊಳಕೆ ಒಡಿಲಿಕ್ಕೆ ಅದು ತುಂಬ ಚೆನ್ನಾಗಿ ಮ್ಯಾಗಿಂದು ಈ ಒಂದು ಕಬ್ಬಿನಾಗ ಒಂದು 3 ಭಾಗ ಮಾಡಿದ್ರೆ ಈಗ 1-2 ಭಾಗದ ಮ್ಯಾಗಿನ ಪಾರ್ಟ್ ಮಾತ್ರ ಬಿತ್ತನೆ ಬೀಜಕ್ಕಾಗಿ ಉಪಯೋಗ ಮಾಡ್ಕೋಬೇಕು, ಕೆಳಗಿನ ಪಾರ್ಟ್ ಉಪಯೋಗ ಮಾಡ್ಕೋಬಾರ್ದು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಹಾಗೆ ವೆರೈಟಿ ಆಯ್ಕೆ ಮಾಡ್ಕೊಳ್ಳೋ ಹೊತ್ತಿನಾಗೂ ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ತಳಿಯನ್ನು ಆಯ್ಕೆ ಮಾಡ್ಕೋಬೇಕು. ರೋಗ ರುಜಿನ ಇದ್ದಂಥದ್ದು ಅಂತ ಬಿತ್ತನೆ ಬೀಜವನ್ನು ಬಳಕೆ ಮಾಡಬಾರ್ದು. ಆದಷ್ಟು ಬಿತ್ತನೆ ಬೀಜವನ್ನು ನಾಟಿ ಕಬ್ಬಿನಿಂದ ತಗೋಬೇಕು, ಕುಳೆ ಕಬ್ಬಿನಿಂದ ಆಯ್ಕೆ ಮಾಡ್ಕೋಬಾರ್ದು. ಮತ್ತು ಅದನ್ನು ಬೀಜೋಪಚಾರ ಮಾಡಿ ಬಳಕೆ ಮಾಡ್ಕೋಬೇಕು. ಅಲ್ಲಿ ಕೂಡ ನೀವು ಜೈವಿಕ ಗೊಬ್ಬರ ಅವನ್ನೆಲ್ಲ ಉಪಯೋಗ ಮಾಡ್ಕೋಬೇಕು. ಹಾಗೆ ನಮ್ಮ ತಾಲೂಕಿನಲ್ಲಿ ನಾನು ಗಮನಿಸಿದ ಹಾಗೆ ಸಾಲಿಂದ ಸಾಲಿಗೆ 2.5-3 ಫೂಟ್ ಅದು ಇಲ್ಲ, ಈಗ ಅದು ಆ ಪದ್ಧತಿ ಹೋಗಿದೆ. ಈಗ ಸುಮಾರು ಮಿನಿಮಮ್ 4 ಫೂಟ್ ಬಿಡಬೇಕು ನೀವೀಗ. ಸ್ಪೇಸಿಂಗ್ ಅಂದರೆ ಸಾಲಿಂದ ಸಾಲಿಗೆ ಅಂತರ, ಹೆಚ್ಚಿನ ಅಂತರವನ್ನು ಕಾಪಾಡ್ಕೋಬೇಕು. ಈಗ 2.5-3 ಫೂಟ್ ಏನು ಮೊದಲು ರೈತ ಬಾಂಧವರು ಹೋಗ್ತಿದ್ರು ಅದನ್ನು ಬಿಡಬೇಕೀಗ, ಬಿಟ್ಟು ಕನಿಷ್ಠ 4 ಫೂಟಿನಿಂದ ಮೇಲೆ ಹೋಗಬೇಕು. ಈಗ ಸಾಲಿಂದ ಸಾಲಿಗೆ 4 ಫೂಟ್ ಕೊಟ್ಟಾಗ ನಿಮಗೆ ರೋಟ್ರಿ ಟಿಲ್ಲರ್ ಅದು ಸಾಕಷ್ಟು ಬಂದಾವ. ಈಗ ಒಳಗಡೆ ಕಳೆ ತೆಗಿಲಿಕ್ಕೆ ಅದು ಮಿನಿಮಮ್ 4 ಫೂಟ್ ಬೇಕು, ಅದು ನಡ್ಬರ್ಕ ನಿಮಗೆ ಅಡ್ಡಾಡಿಸ್ಬೇಕಾದ್ರೆ. ಹೀಗಾಗಿ ಕಳೆಗಳ ಹತೋಟಿಗೆ ತುಂಬ ಅನುಕೂಲ ಆಗ್ತದೆ. ಕನಿಷ್ಠ 4 ಫೂಟ್ ಅಂತರದ ಮೇಲೆ ತಾವು ಹೋಗಬೇಕು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಹಾಗೆ ಕಬ್ಬಿನಲ್ಲಿ ಹನಿ ನೀರಾವರಿ ಮಾಡಿಕೊಂಡ್ರೆ ಒಳ್ಳೆಯದು. ಹನಿ ನೀರಾವರಿ ಎಲ್ಲೆಲ್ಲಿ ಯಾವ ರೈತರಿಗೆ ಅನುಕೂಲ ಆಗ್ತದೆ ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಮಾಡಿ ಬೆಳೆಯನ್ನು ಬೆಳಿಬೇಕಂತ ಹೇಳಿ ವಿನಂತಿ ಮಾಡ್ಕೋತೇನೆ. ಸ್ಪೇಸಿಂಗ್ ಜಾಸ್ತಿ ಆದಷ್ಟು ಇಳುವರಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಇದೆ. ಇಲ್ಲ, ಅದು ಅದು ರೈತರ ಒಂದು ಸಹಜವಾದಂಥ ಅದು ಇದು ಭಾವನೆ ಅದು ಹಂಗಿಲ್ಲ ಇರಲ್ಲ. ಅದು ಪ್ಲಾಂಟ್ ಪಾಪ್ಯುಲೇಷನ್ ಒಂದು ಎಕರೆಗೆ ಎಷ್ಟು ಇಡಬೇಕಲ್ಲ ಅಷ್ಟು ಇಟ್ಕೊಂಡು ಈ ವೈಡ್ ಮಾಡಿನೂ ನಾವು ಪ್ಲಾಂಟ್ ಪಾಪ್ಯುಲೇಷನ್ ಮೇಂಟೈನ್ ಮಾಡಿಕೊಂಡು ಹೆಚ್ಚಿನ ಇಳುವರಿ ತಗೋಬಹುದು. ಇನ್ಫ್ಯಾಕ್ಟ್ ನಾವು ಸಣ್ಣ ನ್ಯಾರೋ ಸ್ಪೇಸಿಂಗ್ ಹೋದಾಗ ಕಬ್ಬಿಗೆ ಸರಿಯಾದ ಗಾಳಿ ಅದು ಸಿಗದೆ, ಹವಾ ಮತ್ತು ಗಾಳಿ ಬಿಸಿಲು ಇವೆಲ್ಲ ಸಿಗದೆ ಕಬ್ಬು ಸಣ್ಣ ಬೆಳೀತದೆ. ವೈಲ್ಡ್ ರೋ ಸ್ಪೇಸಿಂಗ್ ಹೋದಾಗ ನಿಮಗೆ ಗಾಳಿ ಮತ್ತು ಬಿಸಿಲು ಚೆನ್ನಾಗಿ ಸೂರ್ಯನ ಒಂದು ಪ್ರಖರತೆ ಚೆನ್ನಾಗಿ ಸಿಕ್ಕು ಕಬ್ಬು ಪ್ರತಿಯೊಂದು ಗಳಾನು ಹೆಚ್ಚಿನ ತೂಕದ ಕಬ್ಬು ಬೆಳೀತದೆ. ಹೀಗಾಗಿ ರೈತರಿಗೆ ಒಂದು ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಈಗ ಸುಮಾರಷ್ಟು ಜನ ನಮ್ಮ ತಾಲೂಕಿನಲ್ಲಿ 4 ಫೂಟ್ ಮೇಲೆ ಮಾಡ್ತಾ ಇದ್ದಾರೆ. ಅವ್ರದ್ದು ಅಭಿಪ್ರಾಯ ಅದಕ್ಕೆ ತಗೋಬಹುದು ತಾವು ರೈತ ಬಾಂಧವರು. ಎಷ್ಟೋ ಸರಿ 8 ಫೀಟು ಅಥವಾ 10 ಫೀಟಿಗೆ ಜೋಡಿ ಸಾಲ ಹಾಕೋಂತ ಹೋಗುದು. ಹಂಗಾಗಿ ನಮಗೆ 5 ಫೀಟಿಗೆ ಎಷ್ಟು ಹಾಕ್ತೀವಿ ಅಷ್ಟೇ ಸಸ್ಯಗಳು ಕುಂತು ಬಿಡ್ತವೆ ಮತ್ತು ಸಾಕಷ್ಟು ಸ್ಪೇಸಿಂಗ್ ಸಿಗುತ್ತೆ. ಸೂರ್ಯನ ಬಿಸಿಲು ಬಹಳ ಮುಖ್ಯ, ಅದು ಎಲ್ಲ ಬಿಸಿಲು ಆ ಒಂದು ಪ್ರಯೋಗ ಆ ಒಂದು ತಾಕನ್ನು ನಾವು ನಿರ್ಮಾಣ ಮಾಡಿ ಬೇರೆ ರೈತರಿಗೆ ತೋರಿಸೋದ್ರಿಂದ ಅನುಕೂಲ ಆಗ್ಬೋದು. ಅದು ನಾವು ಅದನ್ನು ಪ್ರಯತ್ನ ಮಾಡ್ತೀವಿ ನಾವು ಇಲಾಖೆಯಿಂದ. ರೈತರು ಕೂಡ ಅಲ್ಲಲ್ಲಿಗೆ ಈ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಕಂಪ್ಲೀಟ್ ಸಾವಯವ ಮಾಡುವಂಥ ಕಬ್ಬಿನೊಳಗೆ ಸಾವಯವ ಮಾಡುವಂಥ ರೈತರು ಇದ್ದಾರೆ. ಹೆಚ್ಚಿನ ಸ್ಪೇಸಿಂಗ್ ಕೊಟ್ಟು ಜೋಡು ಸಾಲ ಪದ್ಧತಿ ಮಾಡಿ ಅಂತ ರೈತರು ಇದ್ದಾರೆ. ಹೆಚ್ಚಿನ ಸ್ಪೇಸಿಂಗ್ ಕೊಟ್ಟು ಜೋಡು ಸಾಲು ಮಾಡಿ ಒಳಗಡೆ ಬೇರೆ ಬೆಳೆ ತಗೊಂಡು ಲಾಭ ಮಾಡ್ಕೊಂಡಂತ ಸಕ್ಸಸ್ ಸ್ಟೋರಿ ಸಾಕಷ್ಟು ಅದಾವ ನಮ್ಮಲ್ಲಿ. ಮೊದಲಿಗೆ ಬಿದ್ರವಳ್ಳಿ ಕಡೆ ಸಾಕಷ್ಟು ಉದಾಹರಣೆಗಳದಾವ. ಬಹಳಷ್ಟು ಪ್ರಯೋಗಶಾಲಿ ರೈತರು ನಮ್ಮ ತಾಲೂಕದೊಳಗ ಅದಾರ. ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡ್ಬೇಕಾಗಿದೆ, ನೋಡಿ ಅದನ್ನ ಅನುಸರಿಸಬೇಕಾಗಿದೆ ಎಲ್ಲ ರೈತ ಬಾಂಧವರು. ಒಳ್ಳೇದು ಮಾನ್ಯ ಅವರೇ, ಇಷ್ಟೆಲ್ಲ ತಾಲೂಕಿನ ಒಬ್ಬ ಸಹಾಯಕ ಕೃಷಿ ನಿರ್ದೇಶಕರಾಗಿ ಈಗ ರೈತರು ಬಿತ್ತುವಂಥ ಸಂದರ್ಭದೊಳಗೆ ಬೆಳೆಯುವಂಥ ಸಂದರ್ಭದೊಳಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರು ಚೆನ್ನಾಗಿ ಕೃಷಿಯನ್ನು ಮಾಡಿ ಹೆಚ್ಚಿನ ಉತ್ಪಾದನೆಯನ್ನು ತೆಗೆದು ತಾಲೂಕಿಗೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕಂತ ಹೇಳಿ ನಮ್ಮ ಎಲ್ಲ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೋತೇನೆ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಮುಂಗಾರು ಪ್ರಾರಂಭದ ಹಂತದಲ್ಲಿ ಕೃಷಿಯಲ್ಲಿ ರೈತರು ಅನುಸರಿಸಬೇಕಾದ ಕ್ರಮಗಳು. ಹಳಿಯಾಳ್ ಕೃಷಿ ಇಲಾಖೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಪಿಆರ್ ಮಾನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡ್ಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ್ ಔರ್ ಲೋಗ್. पहली वाली बात कहा, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती.